ತತಸ್ತುತೌ ಲಕ್ಷಣಯಾ ಸುಲಕ್ಷ್ಯೌ ತಯೋರಖಂಡೈಕರಸತ್ವಸಿದ್ಧಯೇ ನಾಲಂ ಜಹತ್ಯಾನ ತಥಾ ಜಹತ್ಯಾ ಕಿಂತು ಭಯಾರ್ಥಾತ್ಮಿಕ ಏವ ಭಾವ್ಯಂ ತತಸ್ತು ತೌ ಲಕ್ಷಣಯಾ ಸುಲಕ್ಷ್ಯೌ ತಯೋರಖಂಡೈಕರಸತ್ವಸಿದ್ಧಯೇ ನಾಲಂ ಜಹತ್ಯಾ ನ ತಥಾ ಜಹತ್ಯಾ ಕಿಂತು ಭಯಾರ್ಥಾತ್ಮಿಕ ಏವ ಭಾವ್ಯಂ ಕವಿತಾ ಹೇಳು ಶ್ಲೋಕ ಏಕರಸತ್ವ ಅಜಹತ್ಯ ನ ತಥಾ ಅಜಹತ್ಯ ಉಭಯಾರ್ಥಾತ್ಮಿಕ ಭಾವ್ಯಂ ಪ್ರಭು ತಥಾ ಅಸ್ತು ಕಹಾ ಸೆ ಲಾಯೇಗಾ ಬೇಟಾ ತು ತಥಾ ತು ಸುಲಕ್ಷ್ಯೌ ಅಖಂಡ ಏಕರಸ ಉಭಯಾರ್ಥ ಆತ್ಮಿಕ ಏವ ಭಾವ್ಯಂ ಉಭಯಾರ್ಥ ಆತ್ಮಿಕ ಏವ ಭಾವ್ಯಂ ಓಕೆ ಸೊ ನಿನ್ನೆ ಈ ಶ್ಲೋಕ ಆಗಿದೆ ಅಖಂಡ ಏಕರಸತ್ವ ಸಿದ್ಧಯೇ ಈ ಜೀವಾತ್ಮ ಮತ್ತು ಪರಮಾತ್ಮರಲ್ಲಿ ಇರುವ ತತ್ವ ಅಖಂಡ ಏಕರಸ ತತ್ವ ಇದು ಹಾಕಿ ಒಳಭಾಳೆ ಮುಖಕ್ಕೆ ಬಡಿತಾ ಹೋಗೋಣ ಏಕೆ ಜೀವಾತ್ಮ ಪರಮಾತ್ಮರಲ್ಲಿಯ ತತ್ವ ಅಖಂಡ ಏಕರಸ ತತ್ವ ಅನ್ನುವುದನ್ನ ಸಿದ್ಧಯೇ ಹೇಗೆ ಸಿದ್ಧ ಮಾಡೋದು ಜೀವಾತ್ಮನ ಉಪಾಧಿಗಳ ಕ್ಯಾರೆಕ್ಟರ್ ಬೇರೆ ಈಶ್ವರನ ಉಪಾಧಿಯ ಕ್ಯಾರೆಕ್ಟರ್ಸ್ ಬೇರೆ ಹೇಗೆ ಏಕತ್ವವನ್ನು ಸಿದ್ಧ ಮಾಡ್ತೀರಾ ಅದಕ್ಕೆ ಹೇಳ್ತಾರೆ ತೌ ಸುಲಕ್ಷ್ಯೌ ಲಕ್ಷಣಯಾ ಸುಲಕ್ಷ್ಯೌ ಲಕ್ಷಣ ವಾಕ್ಯಗಳಿಂದ ನಾವು ಸಿದ್ಧ ಮಾಡ್ಲಿಕ್ಕೆ ಬರ್ತದೆ ಲಕ್ಷಣ ವಾಕ್ಯಗಳು ಯಾವುವು? ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಇವು ಲಕ್ಷಣ ವಾಕ್ಯಗಳು. ಈ ಲಕ್ಷಣ ವಾಕ್ಯಗಳಿಂದ ಸಿದ್ಧ ಮಾಡಿ ಬರ್ತದೆ. ಯಾವ ಲಕ್ಷಣಪ್ಪ? ಜಹಲ್ ಲಕ್ಷಣದಿಂದಲೋ ಅಜಹಲ್ ಲಕ್ಷಣದಿಂದಲೋ? ಅದಕ್ಕೆ ಅವ್ರು ಹೇಳ್ತಾರೆ, ಜಹತ್ಯಾ ನ ಅದಂ. ಜಹಲ್ ಲಕ್ಷಣದಿಂದ ಮಾತ್ರ ಮಾಡ್ತೇನೆ ಅಂದ್ರೆ ಸಾಧ್ಯವಿಲ್ಲ. ಅಜಹತ್ಯ ನ ಸಿದ್ಧಂ, ನನಗೆ ಅಜಹಲ್ ಲಕ್ಷಣದಿಂದಲೂ ಮಾಡ್ಲಿಕ್ಕೆ ಬರೋದಿಲ್ಲ. ಮತ್ತೆ ಹೇಗೆ ಮಾಡಬೇಕು? ನ ಅಲಂ ಜಹತ್ಯ ನ ಅಲಂ ಅಜಹತ್ಯಾಪಿ ನ ಅಲಂ. ಮತ್ತೆ ಹೇಗೆ ಸಿದ್ಧ ಮಾಡೋದು? ಅವಾಗ ಹೇಳ್ತಾರೆ, ಕಿಂತು ಉಭಯಾರ್ಥ ಆತ್ಮಿಕತೆಯ, ಈ ಜಹಲ್ ಲಕ್ಷಣದಲ್ಲಿ ಕೆಲವನ್ನು ಇಟ್ಕೋಬೇಕು, ಅಜಹಲ್ ಲಕ್ಷಣದಲ್ಲಿ ಕೆಲವನ್ನು ಇಟ್ಕೋಬೇಕು, ಆ ಮೂಲಕವಾಗಿ ನಮಗೆ ಅಖಂಡ ಏಕರಸ ಸಿದ್ಧಿಯನ್ನು ಸ್ಪಷ್ಟಪಡಿಸಲಿಕ್ಕೆ ಸಾಧ್ಯ ಇದೆ. ಭಾವ್ಯಂ ತೋರಿಸುವ ಪ್ರಯತ್ನವನ್ನು ಆಚಾರ್ಯರು ಮಾಡುತ್ತಾರೆ. ಆಗಮ ಆಚಾರ್ಯರು ಈ ಪ್ರಯತ್ನವನ್ನು ಮಾಡುತ್ತಾರೆ. ಯಾವ ಪ್ರಯತ್ನವನ್ನ? ಸ್ವಲ್ಪ ಇಟ್ಕೋಬೇಕು, ಸ್ವಲ್ಪ ಬಿಡಬೇಕು. ಜಹಲ್ ಲಕ್ಷಣದಾಗ ಎಲ್ಲವನ್ನು ಬಿಡಬೇಕು, ಅಜಹಲ್ ಲಕ್ಷಣದಾಗ ಎಲ್ಲವನ್ನು ಇಟ್ಕೋಬೇಕು. ಜಹಲ್ ಅಜಹಲ್ ಲಕ್ಷಣದಾಗ ಸ್ವಲ್ಪ ಇಟ್ಕೋಬೇಕು, ಸ್ವಲ್ಪ ಬಿಡಬೇಕು. ಏನಂತಾರದಕ್ಕೆ? ಭಾಗತ್ಯಾಗ ಲಕ್ಷಣ ಅಂತಾರೆ, ಬಿಟ್ಟು ಬಿಡದ ಲಕ್ಷಣ ಅಂತ ಕನ್ನಡದಲ್ಲಿ ಹೇಳ್ತಾರೆ, ಜಹಲ್ ಅಜಹಲ್ ಲಕ್ಷಣ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಈ ರೀತಿಯಾಗಿ ಲಕ್ಷ್ಯಾರ್ಥದಿಂದ ತಿಳ್ಕೋಬೇಕು, ವಾಚ್ಯಾರ್ಥದಿಂದ ಅಲ್ಲ. ಸ್ವಲ್ಪ ವಿಷಯಕ್ಕೆ ಬಂದು ನೋಡೋಣಂತೆ, ಜೀವಾತ್ಮನ ಉಪಾಧಿಗಳನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡ್ರೆ ಡೆಫಿನೆಟ್ಲಿ ಇವನು ಈಶ್ವರ ಅಲ್ಲ. ಈಶ್ವರನ ಉಪಾಧಿಗಳನ್ನು ಲೆಕ್ಕದಲ್ಲಿ ಇಟ್ಕೊಂಡ್ರೆ ಕೈಲಾಸವಾಸಿ ಅಂತೀರೋ, ವೈಕುಂಠವಾಸಿ ಅಂತೀರೋ, ಅವನು ಶಂಖಚಕ್ರ ಗದಾಧಾರಿ ಅಂತೀರೋ, ಅಥವಾ ಸರ್ಪವನ್ನು ಧರಿಸಿದವನು ಅಂತೀರೋ, ಗಂಗೆಯನ್ನು ಧರಿಸಿದನು ಅಂತೀರೋ, ಇವನ ಉಪಾಧಿಗಳೇ ಬೇರೆ. ಇವನ ಜೀವಾತ್ಮ ಹೆಂಗಾದ್ರೂ ಸಾಧ್ಯ? ಜೀವಾತ್ಮನ ಉಪಾಧಿಗಳೇ ಬೇರೆ, ಇವನು ಪರಮಾತ್ಮ ಆಗ್ಲಿಕ್ಕೆ ಹೆಂಗ್ ಸಾಧ್ಯ? ನಮಗಿರೋದು ಇವು ಎರಡ ಶಬ್ದ, ತತ್ ತ್ವಂ, ತತ್ ತ್ವಂ, ತತ್ ತ್ವಂ. ಅದಕ್ಕೆ ಗಲಾಟನೆ ಬೇಡ ಸ್ವಾಮಿ, ತತ್ ತದಸಿ ತ್ವಂ ತಮಸಿ. ಸುಮ್ಮನೆ ಈ ಗಲಾಟನೆ ಬೇಡ. ಆದ್ರೆ ಮಹಾವಾಕ್ಯ ಹಾಗಿಲ್ಲ, ನಾನೇನು ಮಾಡ್ಬೇಕು ಅಲ್ಲ, ಅದನ್ನ ಹಂಗೆ ಅರ್ಥ ಮಾಡ್ಕೋಬೇಕು. ತತ್ ತದಸಿ ಅಂತೆ ತ್ವಂ ತಮಸಿ, ಇವು ಎರಡು ಉಪಾಧಿಗಳೇ ಬೇರೆ ಆಗಿದ್ದರಿಂದಾಗಿ ಇವು ಎರಡರ ಐಕ್ಯವನ್ನ ವಾಚ್ಯಾರ್ಥದಿಂದ ಸಾಧ್ಯವಿಲ್ಲ. ಇವು ಎರಡರ ಐಕ್ಯಗಳನ್ನ, ಇವು ಎರಡರಲ್ಲಿ ಇರುವಂತಹ ಐಕ್ಯ ತತ್ವವನ್ನ ಲಕ್ಷ್ಯಾರ್ಥದಿಂದ ಸಾಧ್ಯ. ಸಮುದ್ರವನ್ನಾಗಿಯೇ ನೋಡಬೇಕು. ಅನಂತ ಜಲರಾಶಿ, ಅತ್ಯಂತ ಆಳವಾದ ಜಲರಾಶಿ, ತೀರಲಾರದ ಜಲರಾಶಿ, ಇದನ್ನು ಸಮುದ್ರ ಅಂತ ಕರೀತಾರೆ. ಈ ಸಮುದ್ರದಲ್ಲಿ ಎಲ್ಲೋ ಒಂದು ತೆರೆ ಹುಟ್ಕೊಳ್ತದೆ. ಇಂತಿಷ್ಟು ಅಡಿ, ಇಂತಿಷ್ಟು ಮೀಟರು, ಇಷ್ಟು ಮೀಟರ್ ಎತ್ತರ, ಇಷ್ಟೊಂದು ದಪ್ಪ, ಪ್ರಯಾಣ ಮಾಡ್ತಾ ಬರ್ತಾ ಇದೆ, ಅಲ್ಲಿಂದ ಪ್ರಯಾಣ ಮಾಡ್ತಾ. ಆ ತೆರೆಯನ್ನ ತೆರೆ ಅಂತ ಕರಿತೇವೆ, ನಾವು ಸಮುದ್ರ ಅಂತ ಕರೆಯೋದು. ಸಮುದ್ರವನ್ನ ಸಮುದ್ರ ಅಂತ ನಾವು ಸಂಬೋಧಿಸ್ತೇವೆ, ಅದನ್ನ ನಾವು ತೆರೆ ಅಂತ ಕರೆಯೋದಿಲ್ಲ. ತೆರೆ ಸಮುದ್ರ ಅಲ್ಲ, ಸಮುದ್ರ ತೆರೆ ಅಲ್ಲ. ತೆರೆ ತೆರೆನೇ, ಸಮುದ್ರ ಸಮುದ್ರ. ನಾ ಹೇಳಿದ್ದೇನಾದ್ರು ತಪ್ಪಾಯ್ತಾ? ಇಲ್ಲ, ಸರಿಯಾಗಿದೆ. ಇದಕ್ಕೆ ದ್ವೈತ ಅಂತ ಕರೀತಾರೆ. ಏನ್ ತಪ್ಪದ, ಏನ್ ತಪ್ಪದ, ಏನ್ ತಪ್ಪಿ? ಜೀವಾತ್ಮ ಜೀವಾತ್ಮನ, ಪರಮಾತ್ಮ ಪರಮಾತ್ಮನ. ಜೀವಾತ್ಮ ಪರಮಾತ್ಮ ಆಗ್ಲಿಕ್ಕೆ ಸಾಧ್ಯವಿಲ್ಲ, ಪರಮಾತ್ಮ ಜೀವಾತ್ಮ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಅವನು ಉಡುಪಿ ಎಂದು ಬಂದು ಹೇಳಿದರೆ ನಾನು ಯಾಕೆ ಅವನ ಜೊತೆ ವಾದ ಮಾಡಬೇಕು? ಕರೆಕ್ಟ್ ಅದಪ್ಪ, ನೀ ಹೇಳೋದು ಭಾರಿ ಕರೆಕ್ಟ್. ಯಾಕೆಂದ್ರೆ ನಿನ್ನ ಬುದ್ಧಿ ಮಟ್ಟನ ಅಷ್ಟು, ಅದನ್ನು ದಾಟಿ ಮುಂದೆ ಹೋಗೋದೇ ಇಲ್ಲ ನೀನು. ಇದನ್ನು ದಾಟಿ ಮುಂದೆ ಹೋಗ್ಬೇಕಲ್ವಾ? ಏನ್ ದಾಟುದದ ಇದ್ರೊಳಗೆ? ತೆರೆ ತೆರೆ, ಸಮುದ್ರ ಸಮುದ್ರ, ದಾಟುದೇನು ಬಂತಿದ್ರೊಳಗೆ? ಹೌದು, ಭೌತಿಕವಾಗಿ ದಾಟಲಿಕ್ಕೆ ಆಗುವುದಿಲ್ಲ, ಆದ್ರೆ ವಿವೇಚನೆಯಿಂದ ದಾಟುವುದಲ್ಲ. ಏನ್ರಿ ವಿವೇಚನೆ ಇರುವಾಗ? ಒಂದು ಎರಡು ತೆರೆಗಳನ್ನ ಅಲ್ಲಿಂದ ತಂದು ಇಲ್ಲಿ ತಂದು ಕೊಡುವ ಅಂತ ಹೇಳಿದ್ರೆ ತಂದುಕೊಡ್ಲಿಕ್ಕೆ ಆಗುತ್ತಂತ ನಿಮ್ಗೆ? ಒಂದೆರಡು ತೆರೆ ತಂದು ಕೊಡು ನನಗೆ. ನಾ ಅಸಹಾಯಕನಿದ್ದೇನೆ, ನನಗೆ ತೆರೆಯನ್ನು ನೋಡಬೇಕಾಗಿದೆ. ಒಂದೆರಡು ತೆರೆ ಏ, ಅದೇನು ತರಲಿಕ್ಕಾಗ್ತದೆ? ತರಲಿಕ್ಕಾಗೋದಿಲ್ಲ. ಯಾಕೆ ತರಲಿಕ್ಕಾಗೋದಿಲ್ಲ? ಸಮುದ್ರವನ್ನು ಬಿಟ್ಟುಕೊಟ್ಟು ತೆರೆ ಇರಲಿಕ್ಕೆ, ಸ್ವತಂತ್ರವಾಗಿ ತೆರೆಗೆ ಇರಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಹಾಗಾದ್ರೆ ಎಲ್ಲಿ ಸಮುದ್ರ ಇದೆಯೋ ಆ ಸಮುದ್ರದ ಒಂದು ಅಂಶವಾಗಿ ತೆರೆ ಇದೆ. ಇದಕ್ಕೆ ಮೇಲ್ಕೋಟೆ ಫಿಲಾಸಫಿ ಅಂತ ಕರೀತಾರೆ. ಅಂಶ ಅಂಶಿ, ಅಂಶ ಅಂಶಿ ಭಾವ. ಸಮುದ್ರ ಅಂಶಿ, ತೆರೆ ಒಂದು ಅಂಶ. ಹಂಗೂ ಎರಡೂ ಒಂದು ಮಾಡ್ಲಿಕ್ಕಾಗುದಿಲ್ಲ, ಯಾಕಂದ್ರೆ ಅದು ಅಂಶಿ, ಇದು ಆಫ್ಟರ್ ಆಲ್ ಅಂಶ, ಅದರ ಒಂದು ಅಂಶ. ಇವು ಎರಡು ಒಂದು ಮಾಡ್ಲಿಕ್ಕಾಗುದಿಲ್ಲ. ಇಲ್ಲಿ ನೋಡಿದ್ರೆ ತತ್ವತ್ವಂ ಅಸಿ, ಎರಡು ಒಂದ ಅಂತ ಇಲ್ಲಿ ಹೇಳಲಿಕ್ಕತ್ತಾರೆ. ಭೌತಿಕವಾಗಿ ಒಂದು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನಾವು ಮೊದಲಿನಿಂದಲೂ ಹೇಳಿಕತ್ತೀವಿ, ಈಗೂ ಹೇಳ್ತೀವಿ. ವಾಚ್ಯಾರ್ಥದಲ್ಲಿ ಇವೆರಡನ್ನು ಒಂದು ಮಾಡಿ ನೋಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಹೇಗಿದು ಒಂದು, ಇದು ತೆರೆ ಹೌದಾ ಅಂತ ಹೋಗಿ ನಾವು ಮುಟ್ಟಿದ್ರೆ ಕೈಗೆ ತೆರೆ ಸಿಗ್ತದೋ ನೀರು ಸಿಗ್ತದೆ? ನೀರು ಸಿಗ್ತದೆ. ಇದು ಸಮುದ್ರ ಅಂದ್ರೆ ಏನು ಅಂತ ಮುಟ್ಟಿದ್ರೆ ಏನು ಸಿಗ್ತದೆ? ಸಮುದ್ರ ಸಿಗ್ತದೆ, ನೀರು ಸಿಗ್ತದೆ. ಎರಡು ನೀರ, ಒಂದ ನೀರ, ಆ ಒಂದು ಅಖಂಡ ಏಕರಸ. ಇದಕ್ಕೆ ಅದ್ವೈತ ಅಂತ. ಇದು ಹೊಸ ಫಿಲಾಸಫಿಯನ್ನು ಶಂಕರಾಚಾರ್ಯ ಶುರು ಹಾಕಿಲ್ಲ. ಇದನ್ನು ಉಪನಿಷತ್ತುಗಳಲ್ಲಿ ಪ್ರಸಿದ್ಧಪಡಿಸಿದಂತಹ ತತ್ವಜ್ಞಾನ ಇರೋದೇ ಹೀಗಿದೆ. ಚಿಂತನೆಯ ಕೊರತೆ, ವಿಚಾರದ ಕೊರತೆ, ಶಾಸ್ತ್ರದ ಮಾರ್ಗದರ್ಶನದ ಕೊರತೆ, ಒಟ್ಟಾರೆ ಸೇರಿ ಪ್ರಮಾಣದ ಕೊರತೆಯಿಂದಾಗಿ ನಿನ್ನ ಅಜ್ಞಾನವನ್ನು ನೀನು ಕಾಯ್ದಿರಿಸಿಕೊಂಡಿದ್ಯಾ ಫಿಕ್ಸ್ ಡಿಪಾಸಿಟ್ ಮಾಡಿ. ಆ ಮೂಲಕವಾಗಿ ನಿನ್ನದೇ ಆದಂತಹ ಉಲ್ಟಾ ಪುಲ್ಟಾ ಫಿಲಾಸಫಿಗಳನ್ನು ಹುಟ್ಟಾಕ್ತಾ ಇದ್ದೀಯ. ಇನ್ನು ಜಹಲ್ ಲಕ್ಷಣ ಅಂದ್ರೇನು, ಅಜಹಲ್ ಲಕ್ಷಣ ಅಂದ್ರೇನು? ಜಹ ಅಂದ್ರೆ ತ್ಯಾಗ. ಗಂಗಾಯಾಮ್ ಗ್ರಾಮಂ ಅಸ್ತಿ, ಗಂಗೆಯಲ್ಲಿ ಗ್ರಾಮ ಇದೆ. ಇವತ್ತು ತೇಲಿ ಹೋಗಿದೆ, ಏನಂಗ್ ಮಾತಾಡಿದ್ರೆ? ಗಂಗೆಯಲ್ಲಿ ಗ್ರಾಮ ಇದ್ರೆ ತೇಲೇ ಹೋಗ್ತದೆ. ಗಂಗೆಯಲ್ಲಿ ಎಂದಾದ್ರೂ ಗ್ರಾಮ ಇರ್ಲಿಕ್ಕೆ ಸಾಧ್ಯವೇ? ಅವ್ರು ನೀವೆಲ್ಲ ಅರ್ಥ ಮಾಡ್ಕೊಂಡ್ರಿ. ಗಂಗೆಯಲ್ಲಿ ಗ್ರಾಮ ಇದೆ ಅಂತ ಹೇಳಿದಾಗ ನೀವೇನ್ ಅರ್ಥ ಮಾಡ್ಕೊಂಡ್ರಿ? ತಟದಲ್ಲಿ ಗ್ರಾಮ ಇದೆ. ಗಂಗಾ ಬಿಟ್ಟ ಬಿಟ್ಟು ವಿಚಾರದಲ್ಲಿ ಗಂಗೆಯನ್ನು ಬಿಟ್ಟ ಬಿಟ್ಟು ತಟ ಅನ್ನೋದನ್ನ ಹಿಡ್ಕೊಂಡ್ವಿ, ಸೇರಿಸಿದ್ವಿ. ಅವಾಗ ನಮ್ಗೆ ಅರ್ಥ ಆಯ್ತು, ದಯಾನಂದ ಆಶ್ರಮ ಎಲ್ಲಿದೆ? ಗಂಗೆಯ ತಟದಲ್ಲಿದೆ. ಈ ಸ್ವಾಮಿ ಹೋಗಿ ಬಂದಾರ ನಮ್ಮ ಆಶ್ರಮಕ್ಕೆ, ಹೌದೇನ್ರಿ? ಹೋಗಿರೋ ದಯಾನಂದ ಆಶ್ರಮಕ್ಕೆ, ಮತ್ತೆ ಋಷಿಕೇಶ್ ಹೋಗಿದ್ರಲ್ಲ. ಗಂಗೆಯಲ್ಲಿದೆಯೋ ಗಂಗೆಯ ತಟದಲ್ಲಿದೆ? ದಾಡಿ ಮಾತಾಡ್ತಾ ಇದೆ. ಏನಂತ ಅರ್ಥ ಮಾಡ್ಕೋತೀರಿ? ಈಗ ದಾಡಿ ಬಿಟ್ಕೊಡ್ತಿರೋ ನೀಡ್ಕೊತಿರೋ? ಇದಕ್ಕೆ ಅಜಹಲ್ ಲಕ್ಷಣ ಆಗಿದೆ. ಅಲ್ಲಿ ವಾಕ್ಯವನ್ನ ಪೂರ್ತಿ ಬಿಟ್ಟ ಕೊಡ್ತೀವಿ, ಬೇರೆ ಅರ್ಥನೇ ಮಾಡ್ಕೋತೀವಿ. ಇಲ್ಲಿ ವಾಕ್ಯವನ್ನು ಇಟ್ಕೋತೀವಿ, ಅರ್ಥ ಮಾಡ್ಕೋತೀವಿ. ಓಹೋ, ದಾಡಿ ಮಾತಾಡ್ತಾ ಇದೆ ಅಂದ್ರೇನು? ಯಾರು ದಾಡಿ ಬಿಟ್ಟಿದ್ದಾರೋ ಆ ನಾಲ್ಕು ಜನರಲ್ಲಿ, ಅದರಲ್ಲಿ ಒಬ್ರು ಯಾರು ದಾಡಿ ಬಿಟ್ಟಿದ್ದಾರೆ ಅವ್ರು ಈ ಕಥೆ ಮಾತಾಡ್ತಾ ಇದ್ದಾರೆ. ಇನ್ನು ಮೂರನೇ ವಾಕ್ಯ, ಸೋಯಂ ದೇವದತ್ತ. ಸಹ ಅಯಂ ದೇವದತ್ತ, ನಾವು ಹುಡುಕ್ತಾ ಇದ್ದಂತಹ ದೇವದತ್ತನು ಇವನೇ, ಅವನೇ ಇವನು, ಇವನೇ ಅವನು. ಇದು ಹೆಂಗ ಅರ್ಥ ಮಾಡ್ಕೊಬೋದು? ಹೀಗೆ ಮರ್ಗುಳಿ ಬರ್ತದೆ. ಅವನ ಉಪಾಧಿಗಳನ್ನು ಬಿಡ್ರಿ, ಇವನ ಉಪಾಧಿಗಳನ್ನು ಬಿಡ್ರಿ, ಅವನ ವೇಷವನ್ನು ಬಿಡ್ರಿ, ಇವನ ವೇಷವನ್ನು ಬಿಡ್ರಿ, ಅವನ ಇಸ್ವಿ ಬಿಡ್ರಿ, ಇವನ ಇಸ್ವಿ ಬಿಡ್ರಿ, ಅವನ ಹೆಸರು ಬಿಟ್ಕೊಡ್ರಿ, ಇವನ ಹೆಸರು ಬಿಟ್ಕೊಡ್ರಿ. ವಿವೇಚನೆಯಿಂದ ಅವನಿಗೆ ಹೆಸರು ಇರ್ತದೆ, ಹೆಂಗ್ ಬಿಟ್ಕೊಡೋದು ಅದನ್ನ? ನಿನ್ನ ಹೆಸರ ಎಷ್ಟು ಸಲ ಬಿಟ್ಕೊಟ್ಟಿ ನೀನು? ನಿನ್ನ ಹೆಸರು ರಾಧಾಕೃಷ್ಣ, ನಿಮ್ ಫ್ರೆಂಡ್ ಕೃಷ್ ಅಂತ ಕರೀತಾನ, ಓ ಅಂತೀಯೋ ಇಲ್ವೋ? ಏನ್ ಬಿಟ್ಕೊಟ್ಟಿ ಹಂಗಾರ? ರಾಧಾಕೃಷ್ಣ ಬಿಟ್ಕೊಟ್ಟಿವ್ರು. ಹೊಸ ಹೆಸರು ಪ್ರಾಪ್ತಿ ಆಗ್ತಾನೆ ಕೃಷ್. ಮದುವೆ ಆದ್ಮೇಲೆ ಆಕಿ ಅಂತಾಳ ರೀ ಅಂತಾಳ, ಕೃಷು ಹೋತು, ರಾಧಾ ಕೃಷು ಹೋತು, ಎಲ್ಲ ಹೋದ್ವ, ಏನ್ ಉಳಿತು ರೀ? ನೋಡು ನಿನ್ನ ಹೆಸರ ನೀ ಹೆಂಗ್ ಬಿಟ್ಕೊಡ್ತಿ? ವಿವೇಚನೆಯಿಂದ ಬಿಟ್ಕೊಡು, ಹೆದರು ಬೇಡ. ಅಯ್ಯೋ, ಪರಮೇಶ್ವರನ ಬಿಟ್ಕೊಟ್ರೆ ಗತಿ ಏನಂದು? ಈ ಪರಮೇಶ್ವರನ ಇರ್ಬಿಡು ಅಂತ ಹೇಳಿದೆ, ಅವನ ಹೆಸರು ಬಿಟ್ಕೊಡು ಅಂದೆ. ನನಗೆ ಹೆಸರಿನಲ್ಲಿ ಕಿಂಚಿತ್ತು ಮೋಹ, ರೂಪರಾಶಿಗಳಲ್ಲಿ ಕಿಂಚಿತ್ತು ಮೋಹ, ಅವನ ಚಾರಿತ್ರಾದಿಗಳಲ್ಲಿ ಕಿಂಚಿತ್ತು ಮೋಹ, ಅವನ ನೈತಿಕತೆಗಳಲ್ಲಿ ಕಿಂಚಿತ್ತು ಮೋಹ, ಇವು ಆವುಗಳಲ್ಲಿ ಕಿಂಚಿತ್ತಾದರೂ ಮೋಹ ಇದ್ದದ್ದಾದರೆ ನಿನಗೆ ಐಕ್ಯ ಗೊತ್ತಾಗುವುದಿಲ್ಲ. ಸಚ್ಚಿ ಸಚ್ಚಿದಾನಂದ ಆತ್ಮನ ಐಕ್ಯತೆಯನ್ನು ಗುರುತಿಸಬೇಕಾಗಿದ್ದಲ್ಲಿ ಸಮಸ್ತ ಮೋಹಗಳನ್ನು ಸುಟ್ಟಾಕಬೇಕು. ನಾ ಪ್ರಾರಂಭದಲ್ಲಿ ಹೇಳಿದ್ದೀನಿ, ವೇದಾಂತದಲ್ಲಿ ಭಾವನೆಗಳಿಗೆ ಮಹತ್ವ ಇಲ್ಲ. ಎಲ್ಲಿ ಭಾವನಾ ರಾಶಿಗಳಿವೆಯೋ ಅಲ್ಲಿ ಮೋಹ ಸಹಜವಾಗಿ ಇರ್ತದೆ. ಮೋಹ ಎಲ್ಲಿದೆಯೋ ಅದು ಬಂಧನವನ್ನು ಗಟ್ಟಿ ಮಾಡ್ತಾ ಹೋಗ್ತದೆ ವಿನಃ ಆ ಮೋಹ ಯಾವತ್ತಿಗೂ ಬಿಡುಗಡೆಯನ್ನು ಮಾಡಲಿಕ್ಕೆ ಸಹಕಾರ ಕೊಡೋದಿಲ್ಲ. ಮೋಹ ಅಂದ್ರೆ ಏನು? ಮಾಯಾ. ಮಾಯಾ ವಾಂಟ್ಸ್ ಯು ಟು ಸಫರ್. ಜೀವಾತ್ಮ ಎಷ್ಟು ಸಫರ್ ಮಾಡ್ತಾನೆ ಅಷ್ಟು ಮಾಯೆಗೆ ಸಂತೋಷ ಆಗ್ತದೆ. ತನ್ನ ತಾನು ಡುಬ್ಬ ಚಪ್ಪರಿಸಿಕೊತಾಳಕ್ಕೆ ಏನಂತ ನೋಡಿದ್ಯಾ? ನೋಡಿ ಹೆಂಗ್ ಮಾನೆ ನೋಡೋನು. ಅದನ್ನ ಆತ್ಮಸ್ಥೈರ್ಯದಿಂದ ಮೆಟ್ಟಿ ನಿಲ್ಬೇಕು. ಮೆಟ್ಟಿ ನಿಲ್ಬೇಕಂತಂದ್ರ ಮೋಹಕ್ಕೆ ಒಳಗಾಗಬಾರ್ದು. ಧನಕನಕಾದಿಗಳು ಮಾತ್ರ ಅಲ್ಲ, ಪುತ್ರ ಪೌತ್ರ ಸಂತಾನಾದಿಗಳಲ್ಲಿಯೂ ಕೂಡ ಮೋಹ ಇರ್ತಕ್ಕಂಥದ್ದಲ್ಲ. ಪಾಪ ಪುಣ್ಯ ಧರ್ಮ ಅಧರ್ಮಗಳಲ್ಲಿ ಕೂಡ ಮೋಹ ಇರ್ತಕ್ಕಂಥದ್ದಲ್ಲ. ಯಾವ ಕರ್ಮದ ಯಾವ ಫಲದಲ್ಲಿಯೂ ಕೂಡ ಮೋಹ ಇರ್ತಕ್ಕಂಥದ್ದಲ್ಲ. ಅಷ್ಟಾಗಬೇಕಂದ್ರೆ ಭಾವನಾ ಮೆಟ್ಟಿ ನಿಲ್ಬೇಕು, ಇಮೋಷನ್ಸ್ಗಳನ್ನ ಕಾರಣದ ತುಳಿದು ನಿಲ್ಬೇಕು. ಎಲ್ಲ ಸರಿ ಸ್ವಾಮೀಜಿ, ಒಂದ್ಸಲ ಹೋಗಿ ಮೊಮ್ಮಕ್ಕಳ ಮುಖ ನೋಡಿ ಬಂದ್ರು. ಸಿಕ್ಕಾಕೊಂಡು ಸಾಕು, ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಜನ್ಮ ಹೋಗ್ಲಿಕ್ಕೆ ಇಷ್ಟು ಸಾಕು. ಸಾರಿ, ವೇದಾಂತ ಇರುವುದು ಹಂಗೆ, ಇಮೋಷನ್ಸ್ಗೆ ಇಲ್ಲಿ ಅವಕಾಶ ಇಲ್ಲ. ಅಳೋದು, ಕರೆಯೋದು, ಕಂಪ್ಲೇಂಟ್ ಕೊಡೋದು, ಸಿಟ್ಟಿಗೆಲ್ಲೋದು, ಇದು ಯಾವುದಕ್ಕೆ ಇಲ್ಲಿ ಅವಕಾಶ ಇಲ್ಲ. ನೀವು ಅದನ್ನು ನೀವ ಸಾಲ್ವ್ ಮಾಡ್ಕೋಬೇಕು, ನೀವ ಪರಿಹರಿಸ್ಕೋಬೇಕು. ಯು ಹ್ಯಾವ್ ಟು ಫೈಟ್ ವಿತ್ ಯುವರ್ ಸೆಲ್ಫ್. ನಿನ್ನ ಅಂತರಾತ್ಮನ ವಿರುದ್ಧ ನೀನೇ ಯುದ್ಧ ಮಾಡಬೇಕು. ಏನ್ ನಿನ್ನ ನ್ಯೂನ್ಯತೆಗಳಿವೆ, ಏನ್ ನಿನ್ನ ಅಟ್ಯಾಚ್ಮೆಂಟ್ಸ್ಗಳಿವೆ, ಅವುಗಳನ್ನು ಎದುರ ಬದಲಾಯಿಸಿಕೊಂಡು ಎದುರಿಸಬೇಕು. ಈ ಕಂಪ್ಲೇನಿಂಗ್ ಭಾವ ಅದವ, ಇದಕ್ಕೆ ಇಮೋಷನ್ಸ್ ಅಂತ ಕರೀತಾರೆ. ಇದು ಕೂಡ ಒಂದು ಭಾವನಾ. ಯಾವುದನ್ನು ನನ್ನಿಂದ ಸಹಿಸ್ಲಿಕ್ಕಾಗುವುದಿಲ್ಲ, ಯಾವುದನ್ನು ನನ್ನಿಂದ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕಾಗುವುದಿಲ್ಲ, ಯಾವುದನ್ನು ನಾನು ಅರಿಗಿಸಿಕೊಳ್ಳಲಿಕ್ಕಾಗುವುದಿಲ್ಲ, ಅದರ ವಿರುದ್ಧ ನಾನು ಕಂಪ್ಲೇಂಟ್ ಕೊಡ್ತೀನಿ ಯಾವಾಗ. ಇಫ್ ಯು ನೋ ಹೌ ಟು ಹ್ಯಾಂಡಲ್ ಇಟ್, ಅದ್ರ ಬಗ್ಗೆ ನಿಮ್ಗೆ ಕಂಪ್ಲೇಂಟ್ ಇರಬೇಕು. ಇಷ್ಟೋ ಸಲ ನಾನು ನಗುತ್ತಿರ್ತೀನಿ, ಒಬ್ಬರಲ್ಲ ಇಬ್ಬರಲ್ಲ ನೂರಾರು ಮಂದಿ ಸಾವಿರಾರು ಜನ ಇದ್ದಾರೆ ನನ್ನ ಹತ್ರ ಅಭ್ಯಾಸ ಮಾಡಿದವರು, ಮಾಡ್ಲಿಕ್ಕತ್ತವರು ಸಾಕಷ್ಟು ಜನ ಇದ್ದಾರೆ. ಎಲ್ಲರಿಗೂ ನನ್ನ ಹತ್ರ ಏನೋ ಒಂದು ಹೇಳೋದು ಇರ್ತದೆ. ಎಲ್ಲರಿಗೂ ಇರ್ತದೆ. 37 ವರ್ಷ ಆಯ್ತು, ಒಂದು ಶಬ್ದ ನಾನು ನಿಮ್ಮ ಗುರುಗಳ ಹತ್ರ ಹೇಳಿಲ್ಲ, ನಾನು ಏನು ಹೇಳಿಲ್ಲ. ನಂಬುದಿಲ್ಲ ನೀವು, ನಾ ಯಾರ ಹತ್ರ ಹೇಳಿ ಸ್ವಾಮಿ, ನಾವು ಹೆಂಗೆ ನಿಮ್ಮ ಹತ್ರ ಬರ್ತೀವಿ ಹಾಗೆ ನೀವು ನಿಮ್ಮ ಗುರುಗಳ ಹತ್ರ ಬಿಡ್ರಿ. ಸಾರಿ, ನಾ ಅಂತ ಶಿಷ್ಯ ಅಲ್ಲ. ನೀವು ನಂಬೋದಿಲ್ಲ, ಬಟ್ ಆನೆಸ್ಟ್ ಹೇಳ್ತಾ ಇದ್ದೇನೆ. ಎಷ್ಟೆಲ್ಲ ಸಮಸ್ಯೆಗಳು ಎದುರಿಗೆ ಬಂದಾವ, ಅಷ್ಟೂ ಸಮಸ್ಯೆಗಳನ್ನು ನಾನು ಈಶ್ವರ ಅನುಗ್ರಹದಿಂದ ಅವಳನ್ನು ಎದುರಿಸಿದ್ದೇನೆ ವಿನಃ ಒಂದು ಸಲ ನಾನು ಗುರುಗಳ ಹತ್ರ ಕಂಪ್ಲೇಂಟ್ ತಗೊಂಡ್ರು. ಸಮಸ್ಯೆಗಳು ಬರ್ತಾವ, ಸ್ವಾಮಿ ಇರಲಿ ಆಸಾಮಿ ಇರಲಿ, ಜ್ಞಾನ ಇರಲಿ ಅಜ್ಞಾನಿ ಇರಲಿ, ಸಮಸ್ಯೆಗಳು ಇದು ವ್ಯವಹಾರ, ಸಮಸ್ಯೆಗಳು ಇದು ಭೌತಿಕ ಜೀವನ ಬರ್ತಾವ. ಅವುಗಳಲ್ಲಿ ಭಾವನೆಗಳನ್ನು ಜೋಡಿಸುವ ನಿಷ್ಪಕ್ಷಪಾತವಾಗಿ ಅಪೇಕ್ಷ ರಹಿತನಾಗಿ ಸಾಕ್ಷಿ ಭಾವದಿಂದ ನೀನು ಆ ಸಮಸ್ಯೆಗಳನ್ನು ನೋಡು. ಒಂದು 100% ಇದ್ದ ಸಮಸ್ಯೆ ಈ ಸಾಕ್ಷಿ ಭಾವದಲ್ಲಿ ನೋಡಿದಾಗ 50% ಅದರ ಬಗ್ಗೆ ವಿಚಾರ ಮಾಡಿ ಶುರು ಮಾಡಿದಾಗ 20% ಆಗ್ತದೆ. ಅದು ನಿಜವಾಗಿಯೂ ನೀವು ಅಟೆಂಡ್ ಆಗಲಿಕ್ಕೆ ಹೋದಾಗ 2% ಆಗ್ತದೆ ಅಷ್ಟೇ. ಆ 2% ಅನ್ನು ಸಾಲ್ವ್ ಮಾಡಿಬಿಡ ಮುಗಿದು. ಲೆಕ್ಕಾಚಾರ ನಿಮ್ಗೆ ಅರ್ಥ ಆಗೋ ಇಲ್ಲೋ ಗೊತ್ತಿಲ್ಲ. ಎಲ್ಲ ಸಮಸ್ಯೆಗಳು ಹೀಗೆ. ವೇದಾಂತದಲ್ಲಿ ಭಾವನೆಗಳಿಗೆ ಅವಕಾಶ ಇಲ್ಲ. ಅದರರ್ಥ ಏನು? ಜೀವಾತ್ಮ ಆ ಪರಮಾತ್ಮ ಪರಮೇಶ್ವರ ಇಬ್ರು ಒಂದೇ ಅಂತ ನೀವು ಹೇಳೋದ್ರಿಂದ ನಿಮ್ಮ ಪರಮೇಶ್ವರ ನಿಮ್ಮ ಮ್ಯಾಲೆ ಎಂದೂ ಸಿಟ್ಟಿಗೇಳೋದಿಲ್ಲ. ಜೀವಾತ್ಮನಿಗೂ ಭಯ ಇಲ್ಲ. ಅಯ್ಯೋ ನೋಡೋ, ನಾನೇನೋ ಜೀವಾತ್ಮ ಅಲ್ಲಂತೆ, ನಾನೇನೋ ಪರಮಾತ್ಮ ಅಂತೆ, ಎಂತಹ ಕಷ್ಟ ಕಾಲ ಬಂತಪ್ಪ, ಇನ್ನು ಮುಂದೆ ಟಿವಿ ನೋಡ್ಲಿಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಬಂದು ನೋಡ್ರಿ, ಇವರಿಗೆ ಒತ್ತರಿಸಿ ಬೆನ್ನತ್ತಿ ಬಂದು ಎಲ್ಲ ಇವು ಸಮಸ್ಯೆಗಳು. ಸಾರಿ, ಭಾಗತ್ಯಾಗ ಲಕ್ಷಣದಿಂದ ನಾವು ಈ ಐಕ್ಯವನ್ನ ಸಿದ್ಧ ಮಾಡಬಹುದು ಅಂತ ಈ ಶ್ಲೋಕವನ್ನು ಹೇಳಿ ಮುಂದಿನ ಶ್ಲೋಕಕ್ಕೆ ಹೋಗ್ತಾ ಇದ್ದೀವಿ. ಹೇಗಿರ್ತದೆ ಜಹಲ್ ಲಕ್ಷಣ, ಹೇಗಿರ್ತದೆ ಗೊತ್ತಾಯಿತು. ಅಜಹಲ್ ಲಕ್ಷಣ ಹೇಗಿರ್ತದೆ ಗೊತ್ತಾಯಿತು. ಈಗ ಜಹಲ್ ಅಜಹಲ್ ಲಕ್ಷಣ ಹೇಗಿರ್ತದೆ ಅನ್ನೋ ವಿವರಣೆಯನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಸದೇವ ದತ್ತೋಯಮಿತಿಹ ಚೈಕಥ. ವಿರುದ್ಧ ಧರ್ಮಾಂಶಮಪಾಶ್ಯ ಕಥ್ಯತೆ ಯಥಾ ತಥಾ ತತ್ವಮಸೀತಿ ವಾಕ್ಯೇ. ವಿರುದ್ಧ ಧರ್ಮಾನುಭಯತ್ರ ಹಿತ್ವಾ ಸದೇವ ದತ್ತೋಯಮಿತಿಹ ಚೈಕಥಾ. ವಿರುದ್ಧ ಧರ್ಮಾಂಶಮಪಾಶ್ಯ ಕಥ್ಯತೆ ಯಥಾ ತಥಾ ತತ್ವಮಸೀತಿ ವಾಕ್ಯೇ. ವಿರುದ್ಧ ಧರ್ಮಾನುಭಯತ್ರ ಹಿತ್ವಾ. ಪರಮಾರ್ಥ ಅನ್ನೊಂದಷ್ಟೇ. ಅವರ ಕೊನೆಯ ಅಕ್ಷರವನ್ನ ದೀರ್ಘ ಮಾಡ್ತಾರೆ ಮತ್ತು ಒತ್ತುತ್ತಾರೆ. ಕಥಾ ಕಥ್ಯತೆ ದೀರ್ಘ ಮಾಡ್ತಾರೆ ಮತ್ತು ಒತ್ತ ಹೇಳ್ತಾರೆ. ಅಕಸ್ಮಾತ್ ನನಗೆ ಬರ್ತಾ ಅದಕ್ಕೆ ಹೇಳಿ ನೋಡು, ನಿನ್ನೂ ಹೇಳಿದ್ದೆ ನಾನು. ಏನಮ್ಮ ಏನು ಕೇಳಿದಿ? ವೈಕಥ ಚೈಕಥ ವೈಕಥ ಅಂತ ತಪ್ಪು. ಚ ಏಕತ ಕರೆಕ್ಟು, ಅದನ್ನು ಚೈಕತ ಅಂತ ಮಾಡಿದ್ದಾರೆ, ತಪ್ಪೇನಿಲ್ಲ. ಹೇಳಿದ್ನಲ್ಲ ವೈ ಅಲ್ಲದು ಚೈ. ಏನ್ ಹೇಳ್ತಾರೆ? ಯಥಾ ಹೇಗೆ ಅಯಂ ದೇವದತ್ತ ಸಹ ಸಹ ಅವನು ಅಯಂ ದೇವದತ್ತ ಅವನೇ ಈ ದೇವದತ್ತನು ಅವನೇ ಈ ದೇವದತ್ತನು ಇತಿ ಇಹ ಧರ್ಮಾಂಶ ವಿರುದ್ಧ ಧರ್ಮಾಂಶಂ. ಈ ಪ್ರಕಾರವಾಗಿ ಈ ವಿರುದ್ಧ ಧರ್ಮಗಳನ್ನ ಅವನೇ ಈ ದೇವದತ್ತ. ಅವನಂದ್ರೆ ಯಾರು? ಈಗ 30 ವರ್ಷಗಳ ಹಿಂದೆ ನಮ್ಮ ಮನೆ ಎದುರಿಗೆ ಎಣ್ಣೆ ಮಾರಾಟ ಮಾಡಿ ಬರ್ತಿದ್ದ, ಎಣ್ಣೆರಿ ಅಂತ ಕೂಗುತ್ತಿದ್ದ. ನಾವು ಹೋಗಿ ಎಣ್ಣೆ ಹಾಕಿಸ್ಕೋತಾ ಇದ್ವಿ. ಯಾಕೋ ಇತ್ತೀಚೆಗೆ ಅವನು ಕಂಡಿದ್ದೇ ಇಲ್ಲ. ಏನಾಯ್ತೀಗ? ಅಕಸ್ಮಾತ್ ಮಣ್ಣೆ ಋಷಿಕೇ ಸಿಕ್ಕುವುದಾಗ ಯಾರೋ ಒಬ್ರು ಸ್ನಾನ ಮಾಡಿ ಗಂಗೆಯಿಂದ ಮೇಲೆ ಬರ್ತಾ ಇತ್ತು. ಎಲ್ಲೋ ನೋಡಿದ ನೆನಪು, ಎಲ್ಲೋ ಕಂಡ ನೆನಪು, ಹೋಗಲಿ ಬಿಡು. ಮರುದಿವಸ ಮತ್ತೆ ಅವರನ್ನು ನೋಡಿದೆ, ಅದ್ರ ಮರುದಿವಸ ಮತ್ತೆ ಅವರನ್ನು ನೋಡಿದೆ. ಹೀಗೆ ಎರಡು ಮೂರು ಸಲ ನೋಡಿದಾಗ ಸ್ಮೃತಿಯಲ್ಲಿ ಪೂರ್ವ ಅನುಭವವು ಮರುಕಳಿಸಲಿಕ್ಕೆ ಶುರುವಾಯಿತು. ಆ ಅನುಭವದಲ್ಲಿ ಏನು ಗೊತ್ತಾಯಿತು ಅಂತಂದ್ರೆ, ಓಹೋ, ಕರೆದು ಕೇಳದೆ ಈ ಸ್ವಾಮಿ ಹೆಸರೇನು? ಅವ್ರು ಹೇಳಿದ್ರು, ಈ ಸ್ವಾಮಿ ಹೆಸರು ಸ್ವಾಮಿ ದೇವದತ್ತ. ಓಹೋ, ಸ್ವಾಮಿ ದೇವದತ್ತ. ನೋಡೋಣ. ನಂತರ ಅವರು ಹೋಗಿ ಅವ್ರ ಗುಡಿಸಲಿಗೆ ಹೋಗಿ ಭೇಟಿಯಾದಾಗ ಅವ್ರು ಹೇಳಿದ್ರು, ನನ್ನನ್ನು ಹೇಗೆ ಗುರ್ತು ಹಿಡಿದ್ರಿ ಅಂತ ಕೇಳಿದ್ರು. ಗುರ್ತಿಡದೆ ಏನು ಗುರ್ತಿಡದೆ, ಅವತ್ತು ಎಣ್ಣೆ ವ್ಯಾಪಾರ ಮಾಡ್ತಾ ಇದ್ದವರೇ ಈ ಸ್ವಾಮಿ ದೇವದತ್ತ ಅಂತ ನನಗೆ ಗೊತ್ತಾಯ್ತು. ಹೇಗೆ ಗೊತ್ತಾಯ್ತು ನಿಮಗೆ? ಹೇಗೆ ಗೊತ್ತಾಯ್ತು ನೀವು ಹೇಳ್ರಿ. ಈಗ ನಾನು ಒಂದು ವೇಳೆ ಎಣ್ಣೆ ವ್ಯಾಪಾರ ಮಾಡಿದರು ಆ ಇಸ್ವಿ, ಆ ಹೆಸರು, ಆ ವೇಷ ಎಂಥ ವೇಷ ಅದು ಅಂತಂದ್ರೆ, ಅವನು ಎಣ್ಣೆರಿ ಅಂತ ಕೂಗ್ತಾ ಬಂದ್ರೆ ಆ ಕೂಗಿನ ಧ್ವನಿ ಕೇಳಿಸುವ ಪೂರ್ವದಲ್ಲಿಯೇ ಅವನ ಬಟ್ಟೆಯ ವಾಸನೆ ಬರ್ತಿತ್ತು ನಮಗೆ. ಅದು ಎಣ್ಣೆಯಲ್ಲಿ ಎದ್ದು ತಗದಂತ ಬಟ್ಟೆಗಳನ್ನು ಹಾಕೋದಿತ್ತು ಅವನು. ಅಂತಹ ಅವಷ್ಟು ವೇಷ, ಅವನ ಹೆಸರು, ಅವನ ಆಗಿನ ಕಾಲ, ಅವನ ಭಾಷಾ, ಅವನ ಎಲ್ಲ ಉದ್ಯೋಗ ಎಲ್ಲವನ್ನು ಹಿಡ್ಕೊಂಡ್ರೆ ಅವನು ಇವನಲ್ಲ. ಯಾಕೆ? ಇವನು ಸ್ವಾಮಿ ದೇವದತ್ತ, ಇವನು ಸನ್ಯಾಸಿ ಬಟ್ಟೆ, ಇವನು ವೇಷ ದಾಡಿ ಬಿಟ್ಟಿದ್ದಾನೆ. ಇದು ಸಾಧು ಹೋತು ವ್ಯಾಪಾರಿ ಥಾ, ಇವನು ಸಾಧು ಆಗಿದ್ದಾನೆ. ಅವನು ಇವನಲ್ಲ, ಇವನು ಅವ. ಆದರೆ ಇಲ್ಲಿಂದ ತೆಗಿಬೇಕು, ಅವನನ್ನು ನೋಡ್ತಾ ಇದ್ದಾಗ ಇಲ್ಲಿಂದ ತೆಗಿಬೇಕು. ಏನ್ ತೆಗಿಬೇಕು? ಅವನ ಇಸ್ವಿ, ಇವನ ಇಸ್ವಿ, ಅವನ ಕಾಲ, ಇವನ ಕಾಲ, ಅವನ ವೇಷ, ಇವನ ವೇಷ. ಇಲ್ಲ ಇಲ್ಲ, ಇವನ ವೇಷ ಹೀಗೆ ಇರಲಿ, ಇವನ ವೇಷ ಹೀಗೆ ಇರಲಿ ಅಂತ ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ಅವನೇ ಇವನು ಅಂತ ಸಿದ್ಧಾಗೋದಿಲ್ಲ, ಇವನೇ ಅವನು ಅಂತ ಸಿದ್ಧಾಗೋದಿಲ್ಲ. ಅವನ ವೇಷ ಇಟ್ಕೊಂಡ್ರೆ ಅವನೇ ಇವನು ಅಂತ ಸಿದ್ಧಾಗೋದಿಲ್ಲ. ಅದೇನು ಬಿಟ್ಕೊಡ್ಬೇಕು? ಎರಡೂ ವೇಷಗಳನ್ನು, ಎರಡೂ ಭಾವಗಳನ್ನು, ಎರಡೂ ಅನಿಸಿಕೆಗಳನ್ನು, ಎರಡೂ ಕಾಲಗಳನ್ನು, ಎರಡೂ ನಾಮಗಳನ್ನು, ಎರಡೂ ರೂಪಗಳನ್ನು ಎಲ್ಲವನ್ನು ಬಿಟ್ಟುಕೊಟ್ಟಾಗ ಸಿದ್ಧವಾಗಿ ಬಿಡ್ತದೆ. ನೀವೇನು ಸರ್ಕಸ್ ಮಾಡಬೇಕಾಗಿಲ್ಲ. ಇನ್ನು ಮುಂದೆ ನೀವಿಬ್ಬರು ಬಂದಾರೋ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಇಲ್ಲಿ ಸಿದ್ಧ ಆಗಿಬಿಡ್ತದೆ. ಹೇಳೋ ಪ್ರಯತ್ನ ಮಾಡ್ತಾರೆ, ಏನ್ ಮಾಡೋ? ವಿರುದ್ಧ ಧರ್ಮಾಂಶ ಅಪಹಾಸ್ಯ ಕಥ್ಯತೆ, ಇವು ಎರಡು ವಿರುದ್ಧ ಧರ್ಮಗಳನ್ನು ಅಪಹಾಸ್ಯ ಅದನ್ನೆಲ್ಲವನ್ನು ಬಿಟ್ಕೊಡ್ಬೇಕು. ಯಥ ಹೀಗೋ ಹಾಗೆ ತತ್ವಂ ಅಸಿ ಇತಿ ವಾಕ್ಯೆ, ತತ್ವಮಸಿ ಇತಿ ವಾಕ್ಯ, ತತ್ವಮಸಿ ಅನ್ನುವಂತ ವಾಕ್ಯದಲ್ಲಿ ವಿರುದ್ಧ ಧರ್ಮ ಬರ್ಕೋತೀರಿ. ವಿರುದ್ಧ ಧರ್ಮಗಳು ಯಾವು? ಜೀವಾತ್ಮ ಪರಮಾತ್ಮ ಇವರಲ್ಲಿಯ ವಿರುದ್ಧ ಧರ್ಮಗಳು ಯಾವು? ಒಂದ್ ಕಡೆ ಜೀವಾತ್ಮ ಲಿಸ್ಟ್ ಮಾಡ್ರಿ, ಒಂದ್ ಕಡೆ ಪರಮಾತ್ಮ ಲಿಸ್ಟ್ ಮಾಡ್ರಿ. ಪರಮಾತ್ಮ ಲಿಸ್ಟ್ ಅಲ್ಲಿ ಬರ್ಕೊಡ್ರಿ, ಸರ್ವಜ್ಞ. ಜೀವಾತ್ಮ ಲಿಸ್ಟ್ನಲ್ಲಿ ಅಲ್ಪಜ್ಞ, ಪರಮಾತ್ಮ ಲಿಸ್ಟ್ನಲ್ಲಿ ಸರ್ವಶಕ್ತ. ಜೀವಾತ್ಮ ಲಿಸ್ಟ್ನಲ್ಲಿ ಅಲ್ಪಕರ್ತ, ಪರಮಾತ್ಮ ಲಿಸ್ಟ್ನಲ್ಲಿ ಮಾಯಾಧೀಶ, ಮಾಯೆಗೆ ಒಡೆಯ ಅಂತ ಅರ್ಥ. ಬ್ರಾಕೆಟ್ ಮಾಡಿ ಮಾಯಾಧೀಶ. ಜೀವಾತ್ಮ ಲಿಸ್ಟ್ನಲ್ಲಿ ಹೇಳ್ರಿ ಮಾಯಾಧೀನ. ಪರಮೇಶ್ವರ ಮಾಯೆಯನ್ನು ಧರಿಸಿದವನು, ಜೀವಾತ್ಮ ಮಾಯೆಯ ಅಧೀನದಲ್ಲಿದ್ದವನು. ವಿರುದ್ಧ ಧರ್ಮವಲ್ಲ. ಪರಮಾತ್ಮನಿಗೆ ಹುಟ್ಟು ಸಾವುಗಳಿಲ್ಲ, ಜೀವಾತ್ಮನಿಗೆ ಹುಟ್ಟು ಸಾವುಗಳು ಇವೆ. ಪರಮಾತ್ಮ ಸೃಷ್ಟಿಕರ್ತ, ಜೀವಾತ್ಮ ಸ್ಥಿತಿಕರ್ತಾನ? ಜೀವಾತ್ಮ ಯಾರು? ಸೃಷ್ಟಿತ. ಅವ ಸೃಷ್ಟಿಕರ್ತ, ಇವನು ಸೃಷ್ಟಿಯ ಅಧೀನ. ಸೃಷ್ಟಿತ, ಸೃಷ್ಟಿಸಲ್ಪಟ್ಟವನು. ಇವಕ್ಕೆ ವಿರುದ್ಧ ಧರ್ಮಗಳು ಅಂತ ಕರೀತಾರೆ. ಈ ವಿರುದ್ಧ ಧರ್ಮಗಳನ್ನ ಚಿತ್ವಾ, ಉಭಯತ್ರ ವಿರುದ್ಧ ಧರ್ಮ ಧರ್ಮಾನ್ ಹಿತ್ವಾ, ವಿರುದ್ಧ ಧರ್ಮಾನ್ ಹಿತ್ವಾ. ಹಿತ್ವ ಅಂದ್ರೆ ಬಿಟ್ಟುಕೊಡು. ಈ ವಿರುದ್ಧ ಧರ್ಮಗಳನ್ನು ನೀನು ಎರಡರಲ್ಲಿಯೇ ಈ ವಿರುದ್ಧ ಧರ್ಮಗಳನ್ನು ಬಿಟ್ಟುಕೊಟ್ಟು ನೋಡು. ಏನ್ ಕಷ್ಟದಲ್ಲ ರೀ ಬಿಡ್ಲಿಕ್ಕೆ, ನಮಗೆ ಥರ ಅನಿಸ್ತದ ಅಷ್ಟು ಅಟ್ಯಾಚ್ಮೆಂಟ್ ನಮಗೆ. ನಾಮರೂಪಗಳಲ್ಲಿ ಈ ಅಟ್ಯಾಚ್ಮೆಂಟ್ ಮೋಹ ಇದೆಯಲ್ಲ, ಅಷ್ಟು ಸುಲಭವಾಗಿ ಬಿಟ್ಟು ಹೋಗುದಿಲ್ಲ. ಮೋಹ ಅಥವಾ ಈ ಅಟ್ಯಾಚ್ಮೆಂಟು, ಈ ಒಂದು ಏನು ರುಚಿ ಇದೆ, ಇದು ಬಿಟ್ಟು ಕೊಡೋದು ಕಷ್ಟ ಅನ್ನೋರಿಗೆ ಒಂದು ಸುಲಭವಾದ ಉಪಾಯ ಹೇಳ್ತೇನೆ. ಇದು ನೀರು ಅಂತ ಗೊತ್ತಾದ್ಮೇಲೆ ತೆರೆಗಿರ್ತದೆ ಇರುದು. ಮತ್ತೊಂದು ಸಲ ಕೇಳ, ಇದು ನೀರೇ ನೀರು ಅಂತ ತಿಳಿದ ನಂತರವೂ, ಜ್ಞಾನ ಅನಂತರವೂ ಕೂಡ ತೆರೆ ಇರ್ತದೋ ಇರುವುದಿಲ್ಲ? ಸಮುದ್ರ ಇರ್ತದೋ ಇರುವುದಿಲ್ಲ? ಏನ್ ಕಳ್ಕೊತೀರಿ ನೀವು? ಮೋಹ ಬಿಟ್ಕೊಟ್ರೆ ಏನೂ ಕಳ್ಕೊಂಬುದಿಲ್ಲ, ಯಾಕೆ ಎಲ್ಲ ಇರುವಂತೆ ಇರ್ತದೆ. ಅವ ಮೊಮ್ಮಕ್ಕಳು, ಅವ ಮಕ್ಕಳು, ಅವ ಪತಿ, ಅವ ಪತ್ನಿ, ಅವ ಸಂಬಂಧ ಎಲ್ಲ ಹೇಗವ ಹಂಗೆ ಇರ್ತಾವ. ಇದು ಮಣ್ಣೆ ಅಂತ ಗೊತ್ತಾದ್ಮೇಲೆ ಮಡಿಕ್ ಹೆಂಗಿತ್ತು ಹಂಗೆ ಅದ ಈಗ. ಆದ್ರೆ ಬುದ್ಧಿ ಬದಲಾಗಿತ್ತು. ಯಾರೋ ಆಫ್ ಮಾಡಿ ಆನ್ ಮಾಡಿ. ಬುದ್ಧಿ ಪ್ರಬುದ್ಧವಾಗಿಬಿಟ್ಟಿದೆ. ಬುದ್ಧಿಯ ಪ್ರಬುದ್ಧತೆ ಇದೊಂದು ವಿಶಿಷ್ಟವಾದ ಶಕ್ತಿ. ಆ ಬುದ್ಧಿಯ ಪ್ರಬುದ್ಧತೆ ಹೇಳ್ತದೆ ಇದು ತೆರೆ ಅಲ್ಲ, ಇದು ಸಮುದ್ರ ಅಲ್ಲ, ಇದು ನೀರೇ. ಈ ಕಡೆಗೆ ತೆರೆಯಂತೆ ತೋರ್ತದ, ಆ ಕಡೆಗೆ ಸಮುದ್ರದಂತೆ ತೋರ್ತದ. ಇದೇ ನೀರು ಅಲ್ಲಿ ಬಾವಿ ಅಂತ ತೋರ್ತದ, ಇದೇ ನೀರು ಅಲ್ಲಿ ಸಂಪಿನಂತೆ ತೋರ್ತದ, ಇದೇ ನೀರು ಆಚೆಗೆ ನದಿಯಂತೆ ತೋರ್ತದ. ನೀರು ನದಿ ಆಗ್ಯದ, ನೀರು ಬಾವಿ ಆಗ್ಯದ. ಹಾಗಾದ್ರೆ ಈ ತೋರಿಕೆ ಅನ್ನೋದು ಇದು ವಾಸ್ತವಿಕತೆಯೋ ಉಪಾಧಿಗತವೋ? ಈ ತೋರಿಕೆ ಉಪಾಧಿಗತ. ಯಾವುದು ಉಪಾಧಿಗತವೋ ಅದ್ರ ಬಗ್ಗೆ ನಾವು ಇಮೋಷನ್ಸ್ ಇಟ್ಕೊಂಡು ಏನು ಉಪಯೋಗ? ಇನ್ನೂ ರಾಮಕೃಷ್ಣರು ಕಣ್ಣಿಂದ ನೀರು ತೆಗೆದು ಅತ್ತ ಹಾಗೆ, ಇವತ್ತು ನನಗೆ ಆತ್ಮಜ್ಞಾನ ಸ್ಪಷ್ಟ ಆಗಲಿಲ್ಲ ಅಂತ ಅತ್ತೆಯೋ, ಆ ಇಮೋಷನ್ಗೆ ಬೆಲೆ ಇದೆ, ಆ ಭಾವನೆಗೊಂದು ಅರ್ಥ ಇದೆ. ನಾನು ಬಯಸಿದ ಸೀರೆ ಈ ಸಲನೂ ಸಿಗಲಿಲ್ಲಲ್ಲ, ಏನೇ ನಮ್ಮೆಲ್ಲ ಇಂಥವ ಭಾವನೆಗಳು, ಕ್ಷುಲ್ಲಕ್ಕೆ ಕ್ಷುದ್ರ ಯಕ್ಕಶ್ಚಿತವಾದ ಭಾವನೆಗಳು. ಅದಕ್ಕೆ ಜೀವಾತ್ಮರಲ್ಲಿಯ ಈ ವೇಷಭೂಷಣ ನಾಮ ರೂಪಗಳನ್ನ, ಪರಮಾತ್ಮನಲ್ಲಿಯ ವೇಷಭೂಷಣ ನಾಮ ರೂಪಗಳನ್ನ ಬಿಟ್ಟುಕೊಡ್ಲಿಕ್ಕೆ ಇಮೋಷನಲ್ ಆಗಬೇಡ್ರಿ, ವಿಚಾರದಿಂದ ಬಿಟ್ಟುಕೊಡ್ಬೇಕು. ಏನು ಉಳಿತು? ಅಖಂಡ ಏಕರಸ ವಿಜ್ಞಾನ, ಅಖಂಡ ಏಕರಸ ವಿಜ್ಞಪ್ತಿ, ಜ್ಞಪ್ತಿ ಅರಿವಿನ ಘನ, ಅರಿವಿನ ಸ್ವರೂಪ, ಅರಿವೇ ತಾನಾಗಿ ಉಳಿದ್ಬಿಡುತ್ತದೆ. ಆ ಅರಿವೇ ನೀನು, ನೀನೇನು ಅಂದುಕೊಂಡಿಯೋ ಅದು ನೀನಲ್ಲ. ನಾನಾನೆಂಬುದು ನಾನೇನಲ್ಲ, ನಾನಾನೆಂಬುದು ನಾನೇನಲ್ಲ, ಮಾನವ ಜನ್ಮವು ನಾನಲ್ಲ, ನಾನು ಬ್ರಹ್ಮ